ಆಕಾಶವಾಣಿ ಕಾರವಾರ, ಸಮಯ 6:54. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ. ಆಕಾಶವಾಣಿ ಕಾರವಾರ, ಯಕ್ಷಗಾನದ ಹಾಡುಗಳು. ಪ್ರಸಂಗ ಶ್ವೇತಕುಮಾರ ಚರಿತ್ರೆ. ಭಾಗವತರು ಕೆಜೆ ಗಣೇಶ್ ಕಿದ್ಯೂರು, ಮದ್ದಳೆ ವಾದನ ಕೆಜೆ ಕೃಷ್ಣ ಕಿದ್ಯೂರು, ಚಂಡೆ ಕೆ ಅಜಿತ್ ಕುಮಾರ್, ಶ್ರುತಿ ಕೆಜೆ ಸುಧೀಂದ್ರ ಕಿದ್ಯೂರು. ಕೇಳಿ ಶ್ವೇತಕುಮಾರ ಚರಿತ್ರೆ ಯಕ್ಷಗಾನ ಪ್ರಸಂಗದಿಂದ ಆಯ್ದ ಹಾಡುಗಳನ್ನು. ಶ್ರೀ ಗುರುಗಣಾಧಿಪತಯೇ ನಮಃ. ಸುಂದರಾಂಗ ಸುಕಲಾನ್ವಿತ ಕೃತಿ ತಾಗಿತ ಗೀತ ದ್ರಾವ ಶುಭ ಚರಣ ಕಟಿ ಶೋಭಿತ ವ್ಯಾಳಸು ಬಂದನಾಭ್ಯಸಕ ಕೋಟಿ ಸದೃಶ ಕಿರಣ ಕಟಿ ಶೋಭಿತ ವ್ಯಾಳಸು ಬಂದನಾಭ್ಯಸಕ ಕೋಟಿ ಸದೃಶ ಕಿರಣ ಸದೃಶ ಕಿರಣ ಸದೃಶ ಕಿರಣ ಚರ್ಚಿತ ಸುಮನೋಹರ ಮಂದಹಾಸ ಮಹಿಮಾಂಬುದಿ ಶುಭಕರ ಚಂದನಾಂಗ ಚರ್ಚಿತ ಸುಮನೋಹರ ಮಂದಹಾಸ ಮಹಿಮಾಂಬುದಿ ಶುಭಕರ ಶುಭಕರ ಉವಾರಣ ವದನ ತ್ರೈಲೋಕ್ಯ ಸುಮೋಹನ ತ್ರೈಲೋಕ್ಯ ಸುಮೋಹನ ವಾರಣ ವದನ ದಳಾಕ್ಷಿ ತ್ರೈಲೋಕ ಸುಂದರಿಯಂಬ ಬಿಸಜ ದಳಾಕ್ಷಿ ಸದಾಕ್ಷಿ ತ್ರೈಲೋಕ ಸುಂದರಿಯಂ ಪೊಸಜೌ ಅಬಲೇ ತಬರಲು ಸುಮದಾಯ್ ತುಸು ದೂರದಿಯೇ ನವ ಕುಸುಮದಾಯ್ ಗಂಧವ ಪಸರಿಸಿ ಗಂಧವ ಪಸರಿಸಿ ಗಂಧವ ಪಸರಿಸಿ ನವ ಕುಸುಮದ ನವ ಕುಸುಮದ ಗಂಧವ ಪಸರಿಸಿ ಗಂಧವ ಪಸರಿಸಿ ಗಂಧವ ಪಸರಿಸಿ ಸುಮಗಳ ಕೊಯ್ಯುತ್ತಲೇ ಸುಮಗಳ ಕೊಯ್ಯುತ್ತಲೇ ಸುಮಗಳ ಕೊಯ್ಯುತ್ತಲೇ ನವ ಕುಸುಮದ ನವ ಕುಸುಮದ ಗಂಧವ ಪಸರಿಸಿ ಗಂಧವ ಪಸರಿಸಿ ಗಂಧವ ಪಸರಿಸಿ ಸುಮಗಳ ಕೊಯ್ಯುತ್ತಲೇ ಸುಮಗಳ ಕೊಯ್ಯುತ್ತಲೇ ಸುಮಗಳ ಕೊಯ್ಯುತ್ತಲೇ ಅಬಲಾಮಣಿ ಅಬಲಾಮಣಿ ಮಾರನರಗಿಣಿ ಮಾರನರಗಿಣಿ ಅಬುಜಾಂಬಗಿ ಅಬುಜಾಂಬಗಿಯೆ ರಂಬೆ ಓರ್ವಶಿಯ ರಂಪಳಿ ಪವ ರಂಬೆ ಓರ್ವಶಿಯ ರಂಪಳಿ ಪವ ಸೊಬಗಿ ಮೆರೆಯ ಕಂಡ ಸೊಬಗಿಯು ಮೆರೆಯಲ್ ಕಂಡ ಸುಬಲಂಗ ಜನ ಬಾಣ ತಾಗಲ್ ಕೆಂದ ಸುಬಲಂಗ ಜನ ಬಾಣ ತಾಗಲ್ ಕೆಂದ ಮಂಜೋಳಗಾದೆ ತರಿಗಡ ತೋಂಬದಿ ಕೊತ್ತಗ ತಯ್ಯ ತಯ್ಯ ತರಿಗಡ ತೋಂಬದಿ ಕೊತ್ತಾದೆ ಮೋಹಿನಿ ತ್ರೈಭುವನ ಮೋಹಿನಿ ತ್ರೈಭುವನ ಮೋಹಿನಿ ತ್ರೈಭುವನ ಮೋಹಿನಿ ಸಾರಸನೇತ್ರಿ ಸಾರಸನೇತ್ರಿ ಸಾರಸನೇತ್ರಿ ಸ್ವಗಸಿನ ಮುಂಗುರುಳ್ ಸ್ವಗಸಿನ ಮುಂಗುರುಳ್ ಮರಿದುಂಬಿಯೇ ಬಪ್ಪ ಬಗೆ ನೋಡೆ ನಲಿವೈ ಕುಣಿವೈ ನಲಿವೈ ಕುಣಿವೈ ನಲಿವೈ ಕುಣಿವೈ ಯೌವನ ತುಂಬಿ ಬಪ್ಪ ಬಗೆ ನೋಡೆ ನಲಿವಳ್ ಕುಣಿವಳ್ ನಲಿವಳ್ ಕುಣಿವಳ್ ಯೌವನ ತುಂಬಿ ಯೌವನ ತುಂಬಿ ಯಾಕೆನ್ನ ಹುಚ್ಚುತನ ನಿನಗೆ ಇಚ್ಛಿಸುವುದಾಗೆನ್ನ ಹುಚ್ಚುತನ ನಿನಗೆ ಹುಚ್ಚುತನ ನಿನಗೆ ಹುಚ್ಚುತನ ನಿನಗೆ ಚದುರೇ ಸೊಬಗಿನ ರೀತಿಗಾಗಿ ಚದುರೆ, ಸೊಬಗಿನ ರೀತಿಗಾಗಿ ಚದುರೆ. ನಾನೇ ಭೂತಳೇಂದ್ರವರ, ನಾನೇ ಭೂತಳೇಂದ್ರವರ, ಭೂತಳೇಂದ್ರವರ, ಭೂತಳೇಂದ್ರವರ, ಶ್ವೇತ ಕುವರ. ಯಾರ್ಗು ಬೆದರೆ, ಯಾರ್ಗು ಬೆದರೆ, ವರಿಸೆನ್ನ ನೀನು, ವರಿಸೆನ್ನ ನೀನು, ವರಿಸೆನ್ನ ನೀ ಸುಪ್ರೀತಳಾಗೋ, ನಿರ್ಭೀತಳಾಗೋ, ಮೃದು ಮಾತನಾಡಿ ಮದನಾತುರವನ್ನು ಬಿಡು. ವರಿಸೆನ್ನ ನೀ ಸುಪ್ರೀತಳಾಗೋ, ನಿರ್ಭೀತಳಾಗೋ, ಮೃದು ಮಾತನಾಡೆ ಮದನಾತುರವನ್ನು ಬಿಡೇ. ಸೋತೆನು ದೇವಾದಿ ದೇವರಂ ಶಿವ ಶಂಕರನೇ ಯಾವುದೆನ್ನೋ ಬೇಡ ಜನವ ಶಂಕರನೇ ವಾಸುಕಿ ಭೂಷ ಕೈಲಾಸ ಗಿರೀಶ ವಾಸುಕಿ ಭೂಷ ಕೈಲಾಸ ಗಿರೀಶ ವಾಸವನು ತಪಾದ ಪಾವನ ವೇಷ ವಾಸವನು ತಪಾದ ಪಾವನ ವೇಷ ಮಾರನಯ್ಯನ ಮಾತ ಮೀರದೆ ಗೋಕುಲ ಮಾರನಯ್ಯನ ಮಾತ ಮೀರದೆ ಗೋಕುಲ ಭೂವರೆಣ್ಯನ ಉದರದಲ್ಲಿ ಪುಟ್ಟಿ ಧೀರ ಕಂಸಗೆ ತನ್ನ ಘೋರ ರೂಪವ ತೋರಿಯೇ ಧೀರ ಕಂಸಗೆ ತನ್ನ ಘೋರ ರೂಪವ ತೋರೆ ಹಾರಿದೆ ಗಗನಕ್ಕೆ ಸೇರಿದೆ ದರೆಗೆ ಮಂಗಲೋ ಮಂಗಲೋ ಮಹೇಶ್ವರಿಗೆ ಮಂಗಲೋ ಮಂಗಲೋ ಅಷ್ಟಪೂಜಗಳಿಂದ ದುಷ್ಟ ಶುಂಭನ ಕುಂದು ಅಷ್ಟಭೂಜಗಳಿಂದ ದುಷ್ಟ ಶುಂಭನ ಕುಂದು ಸೃಷ್ಟಿಯ ಪರಿಪಾಲಿಪ ಮಾತೆಗೆ ಮಂಗಲೋ ಮಂಗಲೋ ಮಹೇಶ್ವರಿಗೆ ಮಂಗಲೋ ಮಂಗಲೋ ಶ್ವೇತಕುಮಾರ ಚರಿತ್ರೆ ಯಕ್ಷಗಾನ ಪ್ರಸಂಗದಿಂದ ಆಯ್ದ ಹಾಡುಗಳನ್ನು ಕೇಳಿದಿರಿ. ಭಾಗವತರು ಕೆಜೆ ಗಣೇಶ್ ಕಿದಿಯೋರು, ಮದ್ದಳೆ ವಾದನ ಕೆಜೆ ಕೃಷ್ಣ ಕಿದಿಯೋರು, ಚಂಡೆ ಕೆ ಅಜಿತ್ ಕುಮಾರ್, ಶ್ರುತಿ ಕೆಜೆ ಸುಧೀಂದ್ರ ಕಿದಿಯೋರು. ಈಗ ಕೃಷಿ ಮಾಹಿತಿ ಕೇಳುವಿರಿ. ಹೆಚ್ಚಿನ ತಳಿಗಳು ದ್ವಿಲಿಂಗಗಳಾಗಿರ್ತವೆ, ಅಂದ್ರೆ ಒಂದೇ ಹೂಗೊಂಚಲಿನಲ್ಲಿ ಗಂಡು ಮತ್ತು ಹೆಣ್ಣು ಹೂಗಳು ಇರ್ತವೆ. ಆದರೆ ಕೆಲವೊಂದು ಹೂವು ಹಾಗೂ ಗೊಂಚಲುಗಳು ಬರೀ ಹೆಣ್ಣು ಅಥವಾ ಬರೀ ಗಂಡು ಹೂವುಗಳನ್ನು ಹೊಂದಿರ್ತವೆ. ನಮ್ಮ ದೇಶದಲ್ಲಿ ಸುಮಾರು 75 ಹೆಚ್ಚು ವಿವಿಧ ಕಾಳುಮೆಣಸಿನ ತಳಿಗಳನ್ನು ಬೆಳೆಯಲಾಗ್ತಾ ಇದೆ. ಕೇರಳದಲ್ಲಿ ಕರಿಮುಂಡ ಹೆಚ್ಚು ಜನಪ್ರಿಯವಾಗಿರುವಂತಹ ತಳಿ. ಇತರ ಮುಖ್ಯ ಸಾಂಪ್ರದಾಯಿಕ ತಳಿಗಳು ಅಂತಂದ್ರೆ ಕೊಟ್ಟನಾಡನ್, ದಕ್ಷಿಣ ಕೇರಳದಲ್ಲಿ ಇದು ಹೆಚ್ಚು ಪ್ರಚಲಿತದಲ್ಲಿದೆ, ನಾರಾಯಕೋಡಿ ಮಧ್ಯ ಕೇರಳದಲ್ಲಿ, ಇಂಪೀರಿಯನ್ ವಯನಾಡು ಪ್ರದೇಶದಲ್ಲಿ, ನೀಲಮುಂಡಿ ಇಡುಕ್ಕಿ ಪ್ರದೇಶದಲ್ಲಿ, ಕುದುರೆವಳ್ಳಿ ಬಾಲನ್ಕೊಟ್ಟ ಕಲ್ಲುವಳ್ಳಿ ಮಲ್ಲಿಗೆಸರ ಉದ್ದಗೆರೆ ಇವು ಪ್ರಮುಖವಾದಂತಹ ಸ್ಥಳೀಯ ತಳಿಗಳು. ಬಾಲನ್ಕೊಟ್ಟ ಮತ್ತು ಕುದುರೆವಳ್ಳಿ ತಳಿಗಳು ವರ್ಷ ಬಿಟ್ಟು ವರ್ಷ ಫಸಲನ್ನು ನೀಡುವಂತಹ ಗುಣವನ್ನು ಹೊಂದಿವೆ. ಮುಖ್ಯ ಸಾಂಪ್ರದಾಯಿಕ ತಳಿಗಳ ಮುಖ್ಯ ಗುಣಗಳನ್ನು ಈ ರೀತಿಯಾಗಿ ಹೇಳಬಹುದು. ಗುಣಮಟ್ಟದಲ್ಲಿ ಕೊಟ್ಟನಾಡನ್ ತಳಿ ಅತ್ಯಧಿಕ ಒಲಿಯೋರೆಸಿನ್ ಅನ್ನು ಹೊಂದಿದ್ದು ನಂತರದ ಸ್ಥಾನ ಇಂಪೀರಿಯನ್ ತಳಿಯದ್ದಾಗಿದೆ. ಭಾರತದಲ್ಲಿ ಕರಿಮೆಣಸಿನಲ್ಲಿ ಸುಮಾರು 16 ತಳಿಗಳನ್ನು ಅಭಿವೃದ್ಧಿ ಮಾಡಿ ಬಿಡುಗಡೆ ಮಾಡಲಾಗಿದೆ. ಪಣಿಯೂರು 1 ಹಾಗೂ ಪಣಿಯೂರು 3 ಹೈಬ್ರಿಡ್ ತಳಿಗಳನ್ನು ಕರಿಮೆಣಸು ಸಂಶೋಧನಾ ಕೇಂದ್ರ ಪಣಿಯೂರು, ಉತಿರನ್ಕೊಟ್ಟ ಮತ್ತು ಚೆರಿಯ ಕನಿಯ ಕಡನ್ಗಳನ್ನು ಹೆಣ್ಣು ಮತ್ತು ಗಂಡಾಗಿ ಉಪಯೋಗಿಸಿ ಅಭಿವೃದ್ಧಿ ಮಾಡಲಾಗಿದೆ. ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸ್ಪೈಸ್ ಕ್ರಾಪ್ ರಿಸರ್ಚ್ ಇನ್ಸ್ಟಿಟ್ಯೂಟ್ ಗಿರಿಮುಂಡ ಮತ್ತು ಐಎಎಸ್ಆರ್ ಮಲಬಾರ್ ಎಕ್ಸೆಲ್ ಹೈಬ್ರಿಡ್ ತಳಿಗಳನ್ನು ಭಾರತೀಯ ಸಂಬಾರ ಬೆಳೆಗಳ ಸಂಶೋಧನಾ ಕೇಂದ್ರ ಕಲ್ಲಿಕೋಟೆಯಿಂದ ಬಿಡುಗಡೆ ಮಾಡಲಾಗಿದೆ. ಇವುಗಳ ಗುಣಲಕ್ಷಣಗಳನ್ನು ಈ ರೀತಿಯಾಗಿ ಹೇಳಬಹುದು. ಪಣಿಯೂರು 1 ಸುಮಾರು ಪ್ರತಿ ಹೆಕ್ಟೇರ್ ಪ್ರದೇಶಕ್ಕೆ 1240 ಕಿಲೋಗ್ರಾಂನಷ್ಟು ಇಳುವರಿಯನ್ನು ಕೊಡುತ್ತದೆ. ಅಧಿಕ ನೆರಳಿರುವಂತಹ ಪ್ರದೇಶಕ್ಕೆ ಸೂಕ್ತವಾದಂತಹ ತಳಿಯಲ್ಲ ಇದು. ಪಣಿಯೂರು 2 ಸುಮಾರು 2,500 ಕಿಲೋದಷ್ಟು ಇಳುವರಿಯನ್ನು ಪ್ರತಿ ಹೆಕ್ಟೇರ್ಗೆ ಕೊಡುತ್ತದೆ. ನೆರಳನ್ನು ತಾಳಿಕೊಳ್ಳುವಂತಹ ಗುಣವನ್ನು ಇದು ಹೊಂದಿದೆ. ಪಣಿಯೂರು 3 ಎನ್ನುವಂತಹದ್ದು ಸುಮಾರು 2,000 ಇಳುವರಿಯನ್ನು ಕೊಡುತ್ತದೆ. ನಿಧಾನವಾಗಿ ಬಲಿಯುವಂತಹ ಗುಣವನ್ನು ಹೊಂದಿದೆ. ಪಣಿಯೂರು 4 ಪ್ರತಿ ವರ್ಷ ಇಳುವರಿಯನ್ನು ಕೊಡುವಂತಹ ತಳಿ, ಆದರೆ ಇಳುವರಿ ಸ್ವಲ್ಪ ಕಡಿಮೆ, 1,277 ಕಿಲೋದಷ್ಟು ಪ್ರತಿ ಹೆಕ್ಟೇರ್ಗೆ ದಾಖಲಾಗಿದೆ. ಪಣಿಯೂರು 5 ಎನ್ನುವಂತಹದ್ದು ನೆರಳನ್ನು ತಡೆದುಕೊಳ್ಳುವಂತಹ ಶಕ್ತಿ ಇದೆ. ಅಂತರ ಬೆಳೆಗೆ ಸೂಕ್ತವಾದಂತಹ ತಳಿ ಇದು, ಆದರೆ ಇಳುವರಿ ಮಾತ್ರ ಸ್ವಲ್ಪ ಕಡಿಮೆ, 1,098 ಕಿಲೋದಷ್ಟು ಪ್ರತಿ ಹೆಕ್ಟೇರ್ಗೆ. ಪಣಿಯೂರು 6 ಎನ್ನುವಂತಹದ್ದು ಕರಿಮೆಣಸು ಬೆಳೆಯುವಂತಹ ಎಲ್ಲ ಪ್ರದೇಶಕ್ಕೂ ಸೂಕ್ತವಾದಂತಹ ತಳಿಯಾಗಿದೆ. 2,127 ಕಿಲೋದಷ್ಟು ಪ್ರತಿ ಹೆಕ್ಟೇರ್ಗೆ ಇಳುವರಿ ದಾಖಲಾಗಿದೆ. ಪಣಿಯೂರು 7 ಎನ್ನುವಂತಹದ್ದು ಕರಿಮೆಣಸು ಬೆಳೆಯುವಂತಹ ಎಲ್ಲ ಪ್ರದೇಶಕ್ಕೂ ಹೊಂದಿಕೊಳ್ಳುವಂತಹ ತಳಿ, 1,410 ಕಿಲೋದಷ್ಟು ಪ್ರತಿ ಹೆಕ್ಟೇರ್ ಪ್ರದೇಶಕ್ಕೆ ಇಳುವರಿಯನ್ನು ನಿರೀಕ್ಷಿಸಬಹುದು. ಕರಿಮೆಣಸಿನ ಬಳ್ಳಿಯಲ್ಲಿ 3 ರೀತಿಯ ಕಾಂಡಗಳಿರುವುದನ್ನು ನಾವು ಗಮನಿಸಬಹುದು. ದೂರ ದೂರಕ್ಕೆ ಗಿಣ್ಣುಗಳಿರುವಂತಹ ಪ್ರಾಥಮಿಕ ಕಾಂಡ, ಇವುಗಳಲ್ಲಿ ಆಧಾರ ಮರಕ್ಕೆ ಹತ್ತುವುದಕ್ಕೆ ಬೇಕಾಗಿರುವಂತಹ ಬೇರುಗಳು ಬರುತ್ತವೆ. ಎರಡನೆಯದು ನೆಲದಲ್ಲಿ ಹರಡಿಕೊಂಡಿರುವಂತಹ ಹಂಬುಗಳು. ಬಳ್ಳಿಯ ಕಾಂಡದ ಬುಡದಿಂದ ಬರುವಂತಹ ಈ ಹಂಬುಗಳಲ್ಲಿ ದೂರ ದೂರಕ್ಕೆ ಗಿಣ್ಣುಗಳಿದ್ದು ಈ ಗಿಣ್ಣುಗಳಲ್ಲಿ ಬೇರುಗಳು ಬರುತ್ತವೆ. ಮೂರನೆಯದು ಫಸಲನ್ನು ನೀಡುವಂತಹ ಕವಲುಗಳು. ಮೆಣಸಿನ ಬಳ್ಳಿಗಳನ್ನು ಮುಖ್ಯವಾಗಿ ನೆಲದಲ್ಲಿ ಹರಡಿಕೊಂಡಿರುವಂತಹ ಹಂಬುಗಳನ್ನು ಉಪಯೋಗಿಸಿಕೊಂಡು ಸಸ್ಯಾಭಿವೃದ್ಧಿಯನ್ನು ಮಾಡಲಾಗುತ್ತದೆ. ಎಲೆ, ಬಳ್ಳಿ ಹಾಗೂ ಕಾಂಡದ ತುದಿಯನ್ನು ಉಪಯೋಗಿಸಿ ಕೂಡ ಸಸ್ಯಾಭಿವೃದ್ಧಿಯನ್ನು ಮಾಡಬಹುದು. ಫಸಲು ಕೊಡುವ ಕವಲುಗಳನ್ನು ಬಳಸಿದರೆ ಪೊದೆ ಮೆಣಸಿನ ಗಿಡವಾಗುತ್ತದೆ ಅಷ್ಟೇ. ಸಸ್ಯಾಭಿವೃದ್ಧಿಗಾಗಿ ಅನೇಕ ವಿಧಾನಗಳನ್ನು ಅನುಸರಿಸಲಾಗುತ್ತದೆ. ಸಾಂಪ್ರದಾಯಿಕ ವಿಧಾನದಲ್ಲಿ ಅಧಿಕ ಇಳುವರಿ ನೀಡುವ ಹಾಗೂ ರೋಗರಹಿತ ಕರಿಮೆಣಸಿನ ಬಳ್ಳಿಗಳಿಂದ ನೆಲದಲ್ಲಿ ಹಾಸಿಕೊಂಡಿರುವ ಹಂಬುಗಳನ್ನು ಆಯ್ದು ಸುತ್ತಿ ಆಧಾರ ಮರಕ್ಕೆ ಕಟ್ಟಬೇಕು. ಹೀಗೆ ಮಾಡುವುದರಿಂದ ಹಂಬುಗಳು ನೀರು ಮತ್ತು ಮಣ್ಣಿನ ಸಂಪರ್ಕವಿಲ್ಲದೇ ಇರುವುದರಿಂದ ನೆಲದಲ್ಲಿಯೇ ಬೇರು ಬಿಡುವುದನ್ನು ತಪ್ಪಿಸಬಹುದು. ಈ ಬಳ್ಳಿಗಳನ್ನು ಫೆಬ್ರವರಿ ಮಾರ್ಚ್ ತಿಂಗಳಲ್ಲಿ ಬೇರ್ಪಡಿಸಬೇಕು. ಈ ಬಳ್ಳಿಗಳ ಎಲೆಗಳನ್ನು ಸವರಿ 2-3 ಗಿಣ್ಣುಗಳಿರುವಂತೆ ಬಳ್ಳಿಯ ಕಡ್ಡಿಗಳನ್ನು ಕತ್ತರಿಸಬೇಕು. ಈ ಕಡ್ಡಿಗಳನ್ನು ನರ್ಸರಿಗಳಲ್ಲಿರುವ ಮಡಿಗಳಲ್ಲಾಗಲಿ ಅಥವಾ ಫಲವತ್ತಾದ ಮಣ್ಣನ್ನು ತುಂಬಿರುವಂತಹ ಪಾಲಿಥಿನ್ ಚೀಲಗಳಲ್ಲಿ ನಾಟಿ ಮಾಡಬಹುದು. ಸಾಕಷ್ಟು ನೆರಳನ್ನು ಒದಗಿಸಿ ಆಗಾಗ್ಗೆ ನೀರನ್ನು ಕೊಡ್ತಾ ಇರಬೇಕು. ಹೀಗೆ ಮಾಡಿದ ಮೆಣಸಿನ ಕಡ್ಡಿಗಳು ಚಿಗುರಿ ಬೇರುಡೆದು ಮೇ ಜೂನ್ ತಿಂಗಳ ವೇಳೆಗೆ ತೋಟದಲ್ಲಿ ನಾಟಿ ಮಾಡುವುದಕ್ಕೆ ಸಿದ್ಧವಾಗುತ್ತವೆ. ಹಾಗೆ ಶೀಘ್ರ ಸಸ್ಯಾಭಿವೃದ್ಧಿ ವಿಧಾನವನ್ನು ಕೂಡ ಅನುಸರಿಸಬಹುದು. ಈ ವಿಧಾನವು ಮೊದಲು ಶ್ರೀಲಂಕಾ ದೇಶದಲ್ಲಿ ಅಭಿವೃದ್ಧಿಗೊಂಡು ಕ್ರಮೇಣವಾಗಿ ಭಾರತದಲ್ಲಿ ಜನಪ್ರಿಯ ಆಯಿತು. ಈ ವಿಧಾನದಲ್ಲಿ ಸುಮಾರು 1.5 ಆಳ, 1 ಅಗಲ ಹಾಗೂ ಅನುಕೂಲಕ್ಕೆ ತಕ್ಕಷ್ಟು ಉದ್ದವಿರುವ ಚರಂಡಿಯನ್ನು ತೊಡಬೇಕು. ಈ ಚರಂಡಿಯನ್ನು 1:1:1 ಪ್ರಮಾಣದಲ್ಲಿ ಕಾಡು ಮಣ್ಣು, ಕೊಟ್ಟಿಗೆ ಗೊಬ್ಬರ ಹಾಗೂ ಮರಳಿನಿಂದ ಭರ್ತಿ ಮಾಡಬೇಕು. 1 ಕಿಲೋಮೀಟರ್ ಹಾಗೂ 1.5 ಮೀಟರ್ ಉದ್ದ ಹಾಗೂ 8-10 ಸೆಂಟಿಮೀಟರ್ ಸುಸ್ತಳತೆಯುಳ್ಳ ಅಡ್ಡಲಾಗಿ ಸೀಳಿರುವಂತಹ ಬಿದಿರು ಅಥವಾ PVC ಕೊಳವೆಯನ್ನು ತೆಗೆದುಕೊಂಡು ಪ್ರತಿ 1 ದೂರದಲ್ಲಿ 45 ಡಿಗ್ರಿ ಕೋನದಲ್ಲಿ ಸರಿಯಾದ ಆಧಾರವನ್ನು ಕೊಟ್ಟು ಚರಂಡಿಯ ಪಕ್ಕದಲ್ಲಿ ನಿಲ್ಲಿಸಬೇಕು. ಭರ್ತಿ ಮಾಡಿರುವ ಕಾಲುವೆಯಲ್ಲಿ ಮೆಣಸಿನ ಬಳ್ಳಿಯನ್ನು ನೆಟ್ಟು ಪ್ರತಿ ಬಿದಿರು ಅಥವಾ PVC ದೋಣಿಗಳ ಬುಡವನ್ನು ತೆಂಗಿನ ನಾರಿನ ಪುಡಿ ಹಾಗೂ ಕೊಟ್ಟಿಗೆ ಗೊಬ್ಬರದ ಮಿಶ್ರಣದೊಂದಿಗೆ ತುಂಬಬೇಕು. ಮೆಣಸಿನ ಬಳ್ಳಿಯನ್ನು ಗೆಣ್ಣುಗಳ ಆ ಮಿಶ್ರಣದಲ್ಲಿ ಇರುವ ಹಾಗೆ ನಾರಿನಿಂದ ಅಥವಾ ದಾರದಿಂದ ಕಟ್ಟಬೇಕು. ಪ್ರತಿದಿನ ಮೆಣಸಿನ ಬಳ್ಳಿಗಳಿಗೆ ನೀರನ್ನು ಕೊಡಬೇಕು. ಮೆಣಸಿನ ಬಳ್ಳಿ ಬೆಳೆದ ಹಾಗೆ ಬಿದಿರುಗಳಿಗೆ ಮಿಶ್ರಣವನ್ನು ಮೇಲ್ಭಾಗಕ್ಕೆ ತುಂಬಿ ಗೆಣ್ಣುಗಳು ಅದರೊಳಗಡೆ ಇರುವ ಹಾಗೆ ಬಾಳೆಯ ನಾರು ಅಥವಾ ತೆಂಗಿನ ನಾರಿನ ದಾರದಿಂದ ಕಟ್ತಾ ಹೋಗಬೇಕು. ಹಾಗೆಯೇ ಬಳ್ಳಿಯ ಶೀಘ್ರ ಬೆಳವಣಿಗೆಗೆ ರಾಸಾಯನಿಕ ಗೊಬ್ಬರದ ಮಿಶ್ರಣ ಯೂರಿಯಾ 1 ಕಿಲೋದಷ್ಟು, ಸೂಪರ್ ಫಾಸ್ಫೇಟ್ 1/4 ಕಿಲೋ ಹಾಗೂ ಮ್ಯೂರೇಟ್ ಆಫ್ ಪೊಟ್ಯಾಶ್ 1/4 ಕಿಲೋ ಅಥವಾ ಮೆಗ್ನೀಷಿಯಂ ಸಲ್ಫೇಟ್ 1/2 ಕಿಲೋ ಇದನ್ನು 250 ಲೀಟರ್ ನೀರಿನಲ್ಲಿ ಕರಗಿಸಿ ಪ್ರತಿ ಗಿಡಕ್ಕೆ ಸುಮಾರು 0.5 ಲೀಟರ್ನ ಹಾಗೆ ಬುಡಕ್ಕೆ ಪ್ರತಿ ತಿಂಗಳು ಕೊಡ್ತಾ ಹೋಗಬೇಕು. ಈ ವಿಧಾನದಿಂದ ಸುಮಾರು 3-4 ತಿಂಗಳಿನಲ್ಲಿ ಮೆಣಸಿನ ಬಳ್ಳಿಯು ದೋಣಿಯ ತುದಿಯವರೆಗೆ ಬೆಳೆದು ಅದರ ಪ್ರತಿ ಗೆಣ್ಣುಗಳಲ್ಲಿ ಬೇರು ಬಂದಿರುತ್ತದೆ. ಅದರ ಪ್ರತಿ ಗೆಣ್ಣುಗಳಲ್ಲಿ ಬೇರುಗಳು ಬಂದಿರುತ್ತವೆ. ಬಳ್ಳಿಯ ತುದಿಯನ್ನು ಚಿವಿಟಿ ಮತ್ತು ಬುಡದಿಂದ 3 ಗೆಣ್ಣು ಬಿಟ್ಟು ಬಳ್ಳಿಯ ಕಾಂಡವನ್ನು ಜಜ್ಜಿದರೆ ಪ್ರತಿ ಗಿಡದಿಂದ ಚಿಗುರು ಬರುತ್ತದೆ. 10 ದಿವಸದ ನಂತರ ಜಜ್ಜಿರುವ ಜಾಗದಲ್ಲಿ ಕತ್ತರಿಸಿ ಬಳ್ಳಿಯನ್ನು ತೆಗೆದು ಪ್ರತಿ ಗಿಣ್ಣಿನ ಮಧ್ಯಭಾಗಕ್ಕೆ ಕತ್ತರಿಸಿ ಪ್ರತಿ ಗಿಣ್ಣನ್ನು ಬೇರ್ಪಡಿಸಿ ಹೊಸ ಗಿಡವನ್ನು ಪಡೆಯಬಹುದು. ಕರಿಮೆಣಸಿನ ನರ್ಸರಿಯಲ್ಲಿ ಕೆಲವೊಂದು ರೋಗಗಳು ಬಾಧಿಸಬಹುದು. ಫೈಟೋಪ್ತಿರಾ ಸೋಂಕು ರೋಗ ಎನ್ನುವಂತಹದ್ದು ಕರಿಮೆಣಸಿನ ನರ್ಸರಿಗಳಲ್ಲಿ ಗಿಡಗಳ ಎಲೆ, ಕಾಂಡ ಹಾಗೂ ಬೇರುಗಳಲ್ಲಿ ಕಾಣಿಸಿಕೊಳ್ಳಬಹುದು. ಎಲೆಗಳ ಮೇಲೆ ಒಂದು ಅಥವಾ ಹೆಚ್ಚು ಕಪ್ಪು ಚುಕ್ಕೆಗಳು ಅಂಚು ಚುಂಗು ಚುಂಗಾಗಿದ್ದು ವೇಗವಾಗಿ ಎಲೆಗಳಲ್ಲಿ ಹರಡಿಕೊಳ್ಳುವುದೇ ಅಲ್ಲದೆ ಅವುಗಳು ಉದುರುವುದಕ್ಕೂ ಕಾರಣವಾಗಬಹುದು. ಕಾಂಡದ ಮೇಲಿನ ಸೋಂಕು ಕಪ್ಪು ಮಚ್ಚೆಗಳಿಂದ ಕೂಡಿದ್ದು ಕಾಂಡವು ಪೂರ್ಣವಾಗಿ ಕೊಳೆಯಬಹುದು. ತಿಂಗಳಿಗೆ 1 ಬಾರಿ ಶೇಕಡ 1 ಬೋರ್ಡೋ ದ್ರಾವಣದ ಸಿಂಪಡಣೆಯನ್ನು ಕೈಗೊಳ್ಳಬೇಕು. ಶೇಕಡ 0.2 ಕಾಪರ್ ಆಕ್ಸಿಕ್ಲೋರೈಡ್ನಿಂದ ಗಿಡಗಳನ್ನು ನೆನೆಸುವುದರಿಂದ ಈ ರೋಗವನ್ನು ತಡೆಗಟ್ಟಬಹುದು. ಇವಲ್ಲದೆ ಶೇಕಡ 0.01 ಮೆಟಲಾಕ್ಸಿಲ್ ಅಥವಾ ಶೇಕಡ 0.3 ಪೊಟ್ಯಾಸಿಯಂ ಫಾಸ್ಫನೇಟ್ ಇವುಗಳನ್ನು ಕೂಡ ಉಪಯೋಗಿಸಬಹುದು. ಪಾಲಿಥಿನ್ ಚೀಲದಲ್ಲಿ ತುಂಬಲು ಉಪಯೋಗಿಸುವಂತಹ ಮಿಶ್ರಣವನ್ನು ಬಿಸಿಲಿನಲ್ಲಿ ಒಣಗಿಸಿ ಸೂಕ್ಷ್ಮಾಣು ಜೀವಿಗಳಿಂದ ಅವುಗಳನ್ನು ಮುಕ್ತವಾಗಿ ಮಾಡಬೇಕು. ಈ ರೀತಿ ಶುದ್ಧೀಕರಿಸಿದ ಮಿಶ್ರಣಕ್ಕೆ ಬುಟ್ಟಿಗೆ ಮಿಶ್ರಣವನ್ನು ತುಂಬುವ ಮೊದಲು ಜೈವಿಕ ಹತೋಟಿಯ ಮಾಧ್ಯಮಗಳಾದ VAM ಪ್ರತಿ ಕಿಲೋಗ್ರಾಂಗೆ 100 cc ಅಥವಾ ಟ್ರೈಕೋಡರ್ಮವನ್ನು 1 ಗ್ರಾಂನಷ್ಟು ಬೆರೆಸಬೇಕು. ಹಾಗೆ ಎಲೆ ಚುಕ್ಕೆ ರೋಗ ಎನ್ನುವಂತಹದ್ದು ಇನ್ನೊಂದು ಪ್ರಮುಖವಾದಂತಹ ರೋಗ. ಈ ರೋಗವು ಕೊಲೆಟೋಟ್ರೈಕಮ್ ಗ್ಲಿಯೋಸ್ಪೊರೈಡಿಸ್ ಎನ್ನುವಂತಹ ಜೀವಾಣುವಿನಿಂದ ಬರುವಂತಹದ್ದು. ಈ ಸೋಂಕು ಎಲೆಗಳ ಮೇಲೆ ಹಳದಿ, ಕಂದು ಅಥವಾ ಕಪ್ಪು ಇಲ್ಲವೇ ಕಂದು ಬಣ್ಣದ ಚುಕ್ಕೆಯಾಗಿ ಎಲೆಗಳ ಮೇಲೆ ಕಂಡುಬಂದು ನಂತರ ತೂತುಗಳು ಕಾಣಿಸಿಕೊಳ್ಳಬಹುದು. ಈ ರೋಗವನ್ನು ಹತೋಟಿ ಮಾಡುವುದಕ್ಕೆ ಶೇಕಡ 1 ಬೋರ್ಡೋ ದ್ರಾವಣ, ಕಾರ್ಬನ್ ಡಿಜಿಮ್ ಆದರೆ ಶೇಕಡ 0.1 ದ್ರಾವಣವನ್ನು 15 ದಿವಸಗಳ ಅಂತರದಲ್ಲಿ ಸಿಂಪಡಿಸುವುದರಿಂದ ಈ ರೋಗವನ್ನು ನಿಯಂತ್ರಿಸಬಹುದು. ಎಲೆ ಕೊಳೆ ಹಾಗೂ ಬ್ಲೈಟ್ ರೋಗ. ಕರಿಮೆಣಸಿನ ನರ್ಸರಿಗಳಲ್ಲಿ ಹೆಚ್ಚು ತೇವವುಳ್ಳ ಹವೆ ಅಂದರೆ ಮಳೆಗಾಲದಲ್ಲಿ ಈ ರೋಗ ಕಾಣಿಸಿಕೊಳ್ಳಬಹುದು. ಈ ರೋಗ ಎಲೆ ಮತ್ತು ಕಾಂಡ ಎರಡಕ್ಕೂ ಕೂಡ ಬರುವಂತಹದ್ದು. ಕಂದು ಬಣ್ಣದ ಗುಳಿಯಾದ ಚುಕ್ಕೆಗಳು ಮತ್ತು ಸೋಂಕಿನ ದಾರಗಳು ಎಲೆಯ ಮೇಲೆ ಕಾಣಿಸಿಕೊಂಡು ಸೋಂಕು ತಗುಲಿದ ಎಲೆಗಳು ಸೋಂಕಿನ ದಾರದಿಂದ ಒಂದಕ್ಕೊಂದು ಸೇರಿಕೊಂಡಿರುತ್ತವೆ. ಕಾಂಡದ ಮೇಲೆ ಸೋಂಕು ತಗುಲಿದರೆ ಕಡು ಕಂದು ಬಣ್ಣವನ್ನು ಹೊಂದಿದಂತಹ ಮಚ್ಚೆಗಳು ಮೇಲೆ ಮತ್ತು ಕೆಳಭಾಗಕ್ಕೆ ತೀವ್ರವಾಗಿ ಹರಡುತ್ತವೆ. ಹೀಗಾಗಿ ಹೊಸದಾಗಿ ಬರುವಂತಹ ಚಿಗುರು ಕೊಳೆತು ಸಾಯ್ತವೆ. ಎಲೆ ಚುಕ್ಕೆ ರೋಗವು